ಅಭೂತಸ್ಯಾಪರೆ ಧೀರಾಃ ವಿವದಂತ ಪರಸ್ಪರಂ ಭೂತಾಯತೆ ಕಿಂಚಿತ್ ಅಭೂತಂ ನೈವ ಜಾಯತೆ ವಿವದಂತೋ ದ್ವಯಾ ಹೇವಂ ಅಜಾತಿಂ ಖ್ಯಾಪಯಂತಿ ತೇ ಖ್ಯಾಪ್ಯಮಾನಾಮಜಾತಿಂ ತೈಃ ಖ್ಯಾಪ್ಯಮಾನಾಮಜಾತಿಂ ತೈಃ ಅನುಮೋದಾಮಹೇ ವಯಂ ವಿವದಾಮೋ ನ ತೈಃ ಸಾರ್ಧರ್ಮ ಸಾರ್ಧಂ ಓಕೆ ವಿವದಾಮೋ ನ ತೈ ಸಾರ್ಧಂ ಅವಿವಾದಂ ನಿಬೋಧತ. 220 ಭಾಷೆ ಆಗ್ಬೇಕ? ಇಪ್ಪತ್ತು. ಭೂತಂ ವಿದ್ಯಮಾನಂ ವಸ್ತು ನ ಜಾಯತೆ ಕಿಂಚಿತ್ ವಿದ್ಯಮಾನತ್ವಾದೇವ ಆತ್ಮವತ್ ಇತ್ಯೇವಂ ವದನ್ ಅಸದ್ವಾದಿ ಸಾಂಖ್ಯಪಕ್ಷಂ ಪ್ರತಿಷೇಧತಿ ಸಜ್ಜನ್ಮ. ಭೂತಂ ವಿದ್ಯಮಾನಂ ವಸ್ತು ನ ಜಾಯತೆ ಕಿಂಚಿತ್ ವಿದ್ಯಮಾನತ್ವಾದೇವ ಆತ್ಮವತ್. ಭೂತಂ ವಿದ್ಯಮಾನಂ ವಸ್ತು, ಯಾವ ವಸ್ತು ಸದ್ಯ ಲಭ್ಯ ಇದೆಯೋ. ವಿದ್ಯಮಾನಂ ಇಸ್ ಈಕ್ವಲ್ ಟು ಭೂತಂ ಇಸ್ ಈಕ್ವಲ್ ಟು ವಿದ್ಯಮಾನ. ವಿದ್ಯಮಾನ ಅಂದ್ರೆ ಏನು? ಯಾವ ವಸ್ತು ಸದ್ಯ ಇದೆಯೋ ಅದು ಪುನಃ ಹುಟ್ಟುತ್ತದೆ ಎನ್ನುವ ಸಾಧ್ಯತೆ ಇಲ್ಲ. ನ ಜಾಯತೆ ಕಿಂಚಿತ್. ವಿದ್ಯಮಾನ ವಸ್ತು ಪುನಃ ನ ಜಾಯತೆ. ಯಾಕಪ್ಪ ಅಂದ್ರೆ ವಿದ್ಯಮಾನತ್ವಾದೇವ, ಅದಕ್ಕೆ ಇದ್ದದ್ದೇ ಇದೆ. ಕಥಂ ದೃಷ್ಟಾಂತ ಆತ್ಮವತ್, ಆತ್ಮನು ಇದ್ದವನೇ ಆಗಿದ್ದಾನೆ. ಇತ್ಯೇವಂ ವದನ್ ಅಸದ್ವಾದಿ ಸಾಂಖ್ಯಪಕ್ಷಂ ಪ್ರತಿಷೇಧತಿ ಸಜ್ಜನ್ಮ. ಹೀಗೆಂದು ಅಸತ್ವಾದಿಗಳು ಅಂತಿದ್ದಾರಲ್ಲ, ಆ ಅಸದ್ವಾದಿಗಳು ವಾದವನ್ನು ಮಾಡಿ ಇರುವುದೇ ಆದ ಒಂದು ವಸ್ತುವಿಗೆ ಹುಟ್ಟುವುದು ಎಂಬುದು ಸಾಧ್ಯವಿಲ್ಲ ಎನ್ನುವ ಮಾತನ್ನು ಸ್ಪಷ್ಟಪಡಿಸುತ್ತಾರೆ. ಏನ್ ಮಾಡ್ದಂಗಾಯ್ತು, ಅಸದ್ವಾದಿಯು ಸಾಂಖ್ಯ ಪಕ್ಷದವರನ್ನ, ಅಸದ್ವಾದಿ ಪಕ್ಷದವರು ಈ ಸಾಂಖ್ಯ ಪಕ್ಷದವರನ್ನ ವಿರೋಧ ಮಾಡ್ತಾರೆ. ಅಸದ್ವಾದಿ ಪಕ್ಷದವರ ಸ್ಟ್ಯಾಂಡ್ ಪಾಯಿಂಟ್ ಏನು ಅಂದ್ರೆ, ಇಲ್ಲವೇ ಇಲ್ಲ ಅಸತ್. ಏನ್ ನೀವು ಹೇಳ್ತಿರೋ ಅವರು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲವಾದದ್ದು ಹುಟ್ಟುತ್ತದೆ ಅನ್ನುವುದು ಅಸದ್ವಾದಿಗಳ ಪಕ್ಷ. ಸಾಂಖ್ಯ ಪಕ್ಷ ಏನು ಅಂತಂದ್ರೆ, ಇದ್ದದ್ದು ಹುಟ್ಟುತ್ತದೆ. ಇವರಿಬ್ಬರು ತಮ್ಮ ತಮ್ಮ ಹೇಳಿಕೆಗಳ ಮೂಲಕವಾಗಿಯೇ ಇಬ್ಬರ ಅಭಿಪ್ರಾಯಗಳನ್ನು ವಿರೋಧಿಸ್ತಾರೆ. ಅಸತ್ವಾದಿ ಸಾಂಖ್ಯ ಪಕ್ಷಂ ಪ್ರತಿಷೇಧತಿ ಸಜ್ಜನ್ಮ, ಸತಸ್ಯ ಜನ್ಮ ಸಜ್ಜನ್ಮ. ಈಗ ಸತ್ತಿಗೆ ಜನ್ಮ ಅಂತಂದ್ರೆ ಇದ್ದದ್ದೇ ಹುಟ್ಟುತ್ತದೆ ಅಂತ ಅರ್ಥ. ಇದು ಸಾಂಖ್ಯ ಪಕ್ಷ. ಇನ್ನು ಅಸದ್ವಾದ ಇಲ್ಲದ ಹುಟ್ಟುತ್ತದೆ ಅನ್ನುವಂಥದ್ದು ಅಸದ್ವಾದಿಗಳು, ಇದ್ದದ್ದು ಹುಟ್ಟುತ್ತದೆ ಅನ್ನುವಂಥದ್ದು ಸಾಂಖ್ಯ. ಇಲ್ಲದ್ದು ಹುಟ್ಟುತ್ತದೆ ಅನ್ನೋದು ಅಸದ್ವಾದಿಗಳು, ಇದ್ದದ್ದು ಹುಟ್ಟುತ್ತದೆ ಅನ್ನುವಂಥದ್ದು ಸಾಂಖ್ಯ ಪಕ್ಷದ. ಈಗ ಅವರದನ್ನ ಇವರು ವಿರೋಧ ಮಾಡಿದ್ರು, ಇವರದನ್ನ ಅವರು ವಿರೋಧ ಮಾಡಿದ್ರು, ಇದರರ್ಥ ಏನು? ಎರಡೂ ಇಲ್ಲ ಅಂತ. ಭಾಷ್ಯ ತಥಾ ಅಭೂತಂ ಅವಿದ್ಯಮಾನಂ ಅವಿದ್ಯಮಾನತ್ವಾತ್ ನೈವ ಜಾಯತೆ ಶಶವಿಷಾಣವತ್. ಅಭೂತವಾದದ್ದು ಅಂತಂದ್ರೆ ಇಲ್ಲದೇ ಇರುವಂತಹದ್ದು, ಅಭೂತಂ ಇಲ್ಲದೇ ಇದ್ದಂತಹದ್ದು ಇಸ್ ಈಕ್ವಲ್ ಟು ಅವಿದ್ಯಮಾನಂ, ಸದ್ಯ ಅದು ಇಲ್ಲವೇ ಇಲ್ಲ. ಹೀಗಾಗಿ ಇಲ್ಲವೇ ಇಲ್ಲ ಅನ್ನುವಂಥದ್ದು ಹುಟ್ಟುತ್ತದೆ ಅನ್ನುವಂಥದ್ದು ಹೆಂಗೆ ಸಾಧ್ಯ? ಇಲ್ಲವೇ ಇಲ್ಲ. ಸೊ ಅವಿದ್ಯಮಾನತ್ವಾ ನೈವ ಜಾಯತೆ. ಉದಾಹರಣೆ ಏನೋ, ಮಲದ ಕೊಂಬು ಇದ್ದದ್ದೋ ಇಲ್ಲದ್ದೋ? ಇಲ್ಲದ್ದು. ಇಲ್ಲದೇ ಇದ್ದ ಮಲದ ಕೊಂಬು ಹುಟ್ಟುತ್ತದೆ ಅನ್ನುವುದು ಹೇಗೆ? ಒಂದು ಪಕ್ಷ ನಿರಾಕರಣೆ ಆಯಿತು, ಅವಿದ್ಯಮಾನತ್ವಾತ್ ನೈವ ಜಾಯತೆ ಶಶವಿಷಾಣವತ್ ಇತ್ತೇವಂ ವದನ್ ಸಾಂಖ್ಯಾಪಿ ಅಸದ್ವಾದಿ ಪಕ್ಷಂ ಅಸಜ್ಜನ್ನು ಪ್ರತಿಷೇಧತಿ. ಸಾಂಖ್ಯನೇನ್ ಮಾಡ್ತಾನೆ ಈಗ? ಈ ಹೇಳಿಕೆ ಮೂಲಕವಾಗಿ ಅಸದ್ವಾದಿ ಪಕ್ಷವನ್ನ ವಿರೋಧ ಮಾಡ್ತಾನೆ. ಅವನು ಈ ಯಾರಿವನು ಅಸದ್ವಾದಿ ಸಾಂಖ್ಯ ಪಕ್ಷವನ್ನು ವಿರೋಧ ಮಾಡ್ತಾನೆ. ಸಾಂಖ್ಯ ಪಕ್ಷವು ಅಸದ್ವಾದಿ ವಿರೋಧ ಮಾಡ್ತಾರೆ, ಅಸದ್ವಾದಿಯು ಸಾಂಖ್ಯ ಪಕ್ಷವನ್ನು ವಿರೋಧ ಮಾಡ್ತಾನೆ. ಓಕೆ, ಹೇಗೆ ಅಂತಂದ್ರೆ ಉದಾಹರಣೆ ಕೊಡ್ತಾನೆ. ಶಶವಿಷಾಣವತ್ ಅಸದ್ವಾದಿ ಪಕ್ಷಂ ಅಸಜ್ಜನ್ಮ ಪ್ರತಿಷೇಧತಿ ಇತ್ತೇವದನ್ನ ಸಾಂಖ್ಯಾಪಿ, ಸಾಂಖ್ಯನೂ ಕೂಡ ಅಸದ್ವಾದಿ ಪಕ್ಷವನ್ನ ವಿರೋಧಿಸುತ್ತಾನೆ. ಒಬ್ಬರೊಬ್ಬರು ವಿರೋಧ ಮಾಡಿದ್ರೆ ಈಗ ಮುಂದೆ ನೋಡಿ, ವಿವದಂತಹ ವಿರುದ್ಧಂ ವದಂತಹ ದ್ವಯಃ ದ್ವೈತಿನಃ ಈ ಏತೇ ಅನ್ಯೋನ್ಯಸ್ಯ ಪಕ್ಷವು ಸದ್ ಅಸತೋ ಜನ್ಮನಿ ಪ್ರತಿಷೇಧಂತಹ ಅಜಾತಿಂ ಅನುತ್ಪತ್ತಿಂ ಅರ್ಥಾತ್ ಖ್ಯಾಪಯಂತಿ ಪ್ರಕಾಶಯಂತಿ ತೇ ವಿವದಂತಹ. ಏನು ವಿವದಂತಹ ಶಬ್ದ ಅಲ್ಲಿದೆ ನೋಡಿ ಶ್ಲೋಕದಲ್ಲಿ ಎರಡನೇ ಪಾದ, ವಿವದಂತೋ ದ್ವಯ ಏವಂ ವಿವದಂತಹ. ವಿರುದ್ಧಂ ವದಂತಹ, ಒಬ್ಬರನ್ನ ಒಬ್ಬರು ವಿರೋಧಿಸಿ ಮಾತಾಡುತ್ತಾ ಇರುವಂತಹ ಇವರಿಬ್ಬರು ದ್ವಯ ಏನಾಗಿದೆ? ವಿವದಂತಹ ವಿರುದ್ಧ ಎಂಬುದಂತಹ ದ್ವಯ ಇಬ್ಬರೂ ದೈತಿನ, ಇಬ್ಬರು ದ್ವೈತಿಗಳೇ. ದ್ವೈತಿಗಳು ಎಲ್ಲೇ ಹುಟ್ಟಿರಲಿ ಎಲ್ಲೇ ಹೋಗಿರಲಿ ಅವರ ಜೀವೇಶ್ವರ ಐಕ್ಯದಲ್ಲಿಯ ಗಾಢವಾದ ವಿಶ್ವಾಸ ಅದು ಕಿಂಚಿತ್ತು ಅಲುಗಾಡೋದಿಲ್ಲ. ಅವರು ಸ್ಮಾರ್ಥ ಅಂತಾದ್ರೂ ಹೇಳ್ಕೊಳ್ಳಿ, ಇನ್ನೇನು ಅವಲ್ಲ ಬಬ್ಬರ್ ಕಮ್ಮಿ ಅಂತಾದ್ರು ಹೇಳ್ಕೊಳ್ಳಿ, 108 ಅವ ಎಷ್ಟೇ ಹೇಳ್ಕೊಂಡ್ರು ಕೂಡ ಜೀವೇಶ್ವರ ಐಕ್ಯವನ್ನು ವಿರೋಧಿಸೋದಿಲ್ಲ. ಒಳ್ಳೆ ಮುಳ್ಳೆ ತಿರುಗಾಡಿ ವಾಪಸ್ ಬಂದ್ಬಿಟ್ಟು ಮತ್ತೇನಂತಾರೆ, ತತ್ವಮಸಿ ಮಹಾವಾಕ್ಯ ಪರ್ಫೆಕ್ಟ್ ಆಗಿದೆ, ಜೀವೇಶ್ವರ ಐಕ್ಯ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ತಾರೆ. ಇವ್ರು ಹಂಗಲ್ಲ, ಮಠದಿಂದ ಮಠಕ್ಕೆ, ಮತಕ್ಕಿಂತ ಮತಕ್ಕೆ, ಸಿದ್ಧಾಂತಗಳಿಂದ ಸಿದ್ಧಾಂತಕ್ಕೆ ಇವರ ಭೇದಗಳು ಅಭಿಪ್ರಾಯಗಳು ವಿರೋಧ ಮಾಡ್ತಾನೆ ಇರ್ತವೆ. ಪರಸ್ಪರಂ ವಿವದಂತಹ ದ್ವಯಾಹ, ಅದಿ ಕಾರಣ ಏತೆಯೇ ಅನ್ಯೋನ್ಯಸ್ಯ ಪಕ್ಷವು ಸತ್ ಅಸತೋ ಜನ್ಮನಿ ಇದ್ದದ್ದು ಹುಟ್ಟುತ್ತದೆ ಅಂತ. ಒಬ್ಬರದು ಇಲ್ಲದ್ದು ಹುಟ್ಟುತ್ತದೆ ಅಂತ ಒಬ್ಬರದು ಪ್ರತ್ಯಶಯದಂತ ಇಬ್ರು ಒಬ್ಬರೊಬ್ಬರು ವಿರೋಧ ಮಾಡ್ತಾರೆ. ಅಜಾತಿಂ ಅನುತ್ಪತ್ತಿಂ ಅರ್ಥಾತ್ ಖ್ಯಾಪಯಂತಿ ಪ್ರಕಾಶಯಂತಿ ತೇ ಅಂತೂ ಇಂತೂ ಕೊನೆಗೆ ಏನು ಸಿದ್ಧಾಂತಕ್ಕೆ ಬರ್ತಾರೆ ಅಂತಂದ್ರೆ ಅನುತ್ಪತ್ತಿಂ ಖ್ಯಾಪಯಂತಿ, ಹುಟ್ಟು ಆಗೇ ಇಲ್ಲ, ಹುಟ್ಟು ಎನ್ನುವುದು ಇಲ್ವೇ ಇಲ್ಲ ಅನ್ನುವುದನ್ನು ಇಬ್ರು ಪ್ರಸಿದ್ಧ ಪಡಿಸ್ತಾ ಇದ್ದಾರೆ. ಖ್ಯಾಪಯಂತಿ ಇಬ್ರು ಏನೇನು ಪ್ರಸಿದ್ಧ ಪಡಿಸ್ತಾ ಇದ್ದಾರೆ, ಹುಟ್ಟು ಎನ್ನುವುದು ಇಲ್ಲ, ಅನುತ್ಪನ್ನಂ ಖ್ಯಾಪಯಂತಿ ಪ್ರಕಾಶಯಂತಿ. ಅದನ್ನ ನಾವು ಮಾಡಬೇಕಾದನ್ನೇ ಅವರೇ ಮಾಡಿಬಿಟ್ರು. ಜನ್ಮ ಮಿಥ್ಯ, ಜನ್ಮ ಇಲ್ಲ ಅಂತ ಹೇಳ್ತೀವಿ. ಜನ್ಮವರ್ಣಾದಿಗಳು ಆತ್ಮನಿಗೆ ಯಾವ ಇಲ್ಲವೇ ಇಲ್ಲ. ನಾವು ಹೇಳಿದ್ರೆ ಅದಕ್ಕೆ ಕೇಳಿಸ್ಕೊಳ್ಳಿಲ್ಲ ಅವರು, ಅವರವರೇ ವಾದಗಳನ್ನ ಮಂಡಿಸ್ತಾ ಅವರೇ ಸಿದ್ಧ ಮಾಡಿಬಿಟ್ರು. ಏನಂತೇಳಿ ಅಜಾತಿವಾದ, ಅಜಾತಿವಾದ ಅಂತ ಅವರು. ಖ್ಯಾಪ್ಯಮಾನಮಜಾತಿಂ ತೈಹಿ ಅನುಮೋದಾಮಹೇ ವಯಂ ವಿವದಾಮೋ ನ ತೈ ಸಾರ್ಧಂ ಅವಿವಾದಂ ನಿಬೋಧತ. ಎರಡನೇ ಶ್ಲೋಕದಲ್ಲಿ ಅವಿವಾದ ಅವಿರುದ್ಧಶ್ಚ ಅಂತ ಎರಡು ಶಬ್ದ ಬಂದಾರೆ. ಎರಡನೇ ಶ್ಲೋಕದಲ್ಲಿ ಎರಡನೇ ಪಾದ ಇದು ಅತ್ಯಂತ ಸುಖಮಯವಾಗಿದೆ, ಅತ್ಯಂತ ಹಿತಕಾರಿ ಆಗಿದೆ ಅಂತಂದ್ರೆ, ಬಾಕಿ ಎಲ್ಲಾ ಪಕ್ಷಗಳಲ್ಲಿಯೂ ವಾದ ವಿವಾದಗಳಿವೆ. ಇಲ್ಲಿ ವಾದ ವಿವಾದ ನೀವು ಮಾಡಬೇಕು ಅಂತ ಮಾಡಬೇಕಷ್ಟೇ ವಿನಃ ಇಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಅಂತಹ ಸಬ್ಜೆಕ್ಟ್ ಯಾವೂ ಇಲ್ಲ ಇಲ್ಲಿ. ಅವಿವಾದ ಅನ್ನೋ ಶಬ್ದಕ್ಕೆ ಈಗ ಕೊನೆಗೆ ಅವರ ವ್ಯಾಖ್ಯಾನವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಏನಂತ ಮುಕ್ತಾಯ ಮಾಡ್ತಾ ಇದ್ದಾರೆ, ಖ್ಯಾಪ್ಯಮಾನ ಅಜಾತಿಂ, ಅಜಾತಿಂ ಖ್ಯಾಪ್ಯಮಾನ ವಯಂ ತೈಹಿ ಅನುಮೋದಾಮಹೇ ನ ವಿವದಾಮಹ. ನಾವು ಅವರೊಡನೆ ವಾದ ಮಾಡ್ಲಿಕ್ಕೆ ಬಂದಿಲ್ಲ, ನಾವು ವಾದ ಮಾಡೋದೂ ಇಲ್ಲ. ಹೀಗೆ ಅವಿವಾದಂ ನಿಬೋಧತ, ಅದ್ವೈತವು ಹೇಗೆ ಅವಿವಾದವಾಗಿದೆ ಅಂದ್ರೆ ವಿವಾದರಹಿತವಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿಬೋಧತ ಅದ್ವೈತವು ವಿವಾದರಹಿತವಾಗಿದೆ, ಇದರಲ್ಲಿ ಯಾವ ವಿವಾದ ಇಲ್ಲ. ಏಕೆಂದರೆ ಅವರು ಯಾವ ಅಜಾತಿಯನ್ನ ಪ್ರಸಿದ್ಧಪಡಿಸ್ತಾ ಇದ್ದಾರೋ ಅದನ್ನು ನಾವು ಅನುಮೋದಾಮಹೆ ಅದನ್ನೇ ನಾವು ಹೇಳಲಿಕ್ಕೆ ಬಯಸ್ತಾ ಇರೋದು. ನಾವು ವಿರೋಧ ಯಾಕೆ ಮಾಡ್ತೀವಿ? ಇವಾಗನೇ ಸುಲಭ ಮಾಡಿ ಅದನ್ನ ಸಿದ್ಧಾಂತ ಬಂದ್ಮೇಲೆ ನಮಗೆ ಹೇಳಬೇಕಾದ್ದು ಅದೇ ಆಗಿತ್ತು. ನೀವು ಹೇಳಿದ್ರಿ, ಸರಿ ನೀವು ಹೇಳಿದ್ರಿ, ಸರಿ ಹೋಯ್ತು. ಅನುಮೋದಾಮಹೆ ಈ ಪ್ರಕಾರವಾಗಿ ಅದ್ವೈತವು ಅವಿವಾದವಾದದ್ದು ಅನ್ನೋದನ್ನ, ವಿವಾದರಹಿತವಾದದ್ದು ಅನ್ನೋದನ್ನ ನಿಬೋಧತ ಅರ್ಥ ಮಾಡ್ಕೋಬೇಕು. ತೈಹಿ ಏವಂ ಖ್ಯಾಪ್ಯಮಾನಾಂ ಅಜಾತಿಂ ಏವಂ ಅಸ್ತು ಇತಿ ಅನುಮೋದಾಮಹೇ ಕೇವಲಂ. ಅವರವರು ವಿವಾದಗಳನ್ನ ಮಾಡಿ ಹೊರಹಾಕುತ್ತಿರುವಂತಹ ಖ್ಯಾಪ್ಯಮಾನ ಪ್ರಸಿದ್ಧಪಡಿಸುತ್ತಿರುವಂತಹ ಅಜಾತಿಂ ಅಜಾತಿವಾದವನ್ನ ನಾವು ಇನ್ನೇನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಏವಂ ಅಸ್ತು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಆಗಲಿ, ಹಾಗೆ ಆಗಲಿ, ಏವಂ ಅಸ್ತು. ನೀವು ಹೇಳಿದ್ದೆ ಸರಿಯಪ್ಪ, ಏನು ವಿವಾದ ಮಾಡದನೇ ವಾದ ಮಾಡದನೇ ನಾವು ಒಪ್ಕೊಂಡ್ಬಿಟ್ಟು ಅಷ್ಟು ಮಾಡೋ ತಪ್ಪು ನಮ್ದು, ಅವರೇ ಮಾಡ್ಬಿಟ್ರಿಲ್ಲ. ಆದ್ರಿಂದ ಖ್ಯಾಪ್ಯಮಾನಾಂ ಅಜಾತಿಂ ಆ ಅಜಾತಿವಾದವನ್ನ ನಾವಿನ್ನೇನ್ ತಾನೇ ಮಾಡಿ ಸಾಧ್ಯ? ಏವಂ ಅಸ್ತು, ಹಾಗೆ ಆಗಲಿ ಅಂತೇಳಿ ನಾವರಿಗೆ ಆಶೀರ್ವಾದ ಮಾಡ್ತೀವಿ. ಅನುಮೋದಾಮಹೇ ಕೇವಲಂ, ಅವರಿಗೆ ನಾವು ಅದನ್ನ ಅನುಮೋದನೆ ಅಂದ್ರೆ ಒಪ್ಪಿಗೆ ಕೊಡಬಹುದಷ್ಟು. ಈಗ ಅದನ್ನೇ ನಾವು ಹೇಳಿ ಕೊರಟಿದ್ವಿ. ನಾವು ಹೇಳುವ ಪೂರ್ವದಲ್ಲಿ ವಿರೋಧ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮನ್ನ ವಿರೋಧಿಸ್ತಾ ವಿರೋಧಿಸ್ತಾ ನಮ್ಮ ಅಭಿಪ್ರಾಯಕ್ಕೆ ಅವ್ರು ಕೂಡ್ಕೊಂಡಿದ್ರಿಂದಾಗಿ ನಾವು ಇನ್ನೇನ್ ಮಾಡಿ ಸಾಧ್ಯ? ಅನುಮೋದನೆ. ಐ ಸೆಕೆಂಡ್ ಅಂತಾರಲ್ಲ, ಒಬ್ರು ಯಾರು ಐ ಫಸ್ಟ್ ಅಂತಾರ, ಇನ್ನೊಬ್ರು ಐ ಸೆಕೆಂಡ್ ಅಂತ ಅಲ್ಲ ಮೀಟಿಂಗ್ ನೋಡಿ. ಐ ಸೆಕೆಂಡ್ ಅವರು ಒಬ್ಬರೊಬ್ಬರನ್ನ ಪ್ರತಿಸ್ಪರ್ಧಿಗಳಂತೆ ವಿವಾದವನ್ನು ಮಾಡ್ತಾ ಇದ್ರು. ಅದನ್ನ ಹೇಳ್ತಾರೆ, ನ ತೈ ಸಾರ್ಧಂ ವಿವಾದಾಮಹ ವಿವದಾಮಹ ಪಕ್ಷ ಪ್ರತಿಪಕ್ಷ ಪರಿಗ್ರಹಣೇನ. ಪಕ್ಷ ಪ್ರತಿಪಕ್ಷ ಅಂತ ಇಟ್ಕೊಂಡು ಒಬ್ಬರನ್ನ ಒಬ್ಬರನ್ನ ಒಬ್ಬರು ಪೈಪೋಟಿ ಮಾಡಿ ಒಬ್ಬರೊಡನೆ ಒಬ್ಬರು ವಾದ ಮಾಡುತ್ತಾ ವಿವಾದ ಮಾಡುತ್ತಾ ಏನಿದ್ದಾರಲ್ವೋ ಹಾಗೆ ನಾವು ಮಾಡೋದಿಲ್ಲ. ನಮಗೆ ಪ್ರತಿಪಕ್ಷಗಳು ಯಾರೂ ಇಲ್ಲ, ಯಾರೂ ಪ್ರತಿಪಕ್ಷಗಳಿಲ್ಲ, ಎಲ್ಲರೂ ನಮ್ಮವರೇ. ಅದನ್ನು ಅವ್ರು ಹೇಳ್ತಾರೆ ಏನಂತ, ಸಾರ್ಧಂ ವಿವಾದ ವಿವದಾಮಹ ಪಕ್ಷ ಪ್ರತಿಪಕ್ಷ ಪರಿಗ್ರಹಣೇನ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಪಕ್ಷ ಪ್ರತಿಪಕ್ಷ ಕಟ್ಟಿಕೊಂಡು ಅವ್ರನ್ನ ಸೋಲಿಸ್ತೀನಿ ಅಂತ, ಇವರು ಇವ್ರನ್ನ ಸೋಲಿಸ್ತಾ ಇವ್ರನ್ನ ಸೋಲಿಸ್ಬೇಕು ಅಂತ. ಅವರು ಒಬ್ಬರೊಬ್ಬರು ಒಬ್ಬರೊಬ್ಬರನ್ನ ಸ್ಪರ್ಧಾತ್ಮಕವಾಗಿ ವಿವದಾಮಹ ಅವರವರ ಪಕ್ಷವನ್ನ ಅವರವರ ವಾದಗಳಲ್ಲಿ ಇಟ್ಕೊಂಡು ಅವರವರು ಇನ್ನೊಬ್ಬರನ್ನ ಸೋಲಿಸಬೇಕು ಅಂತೇಳಿ ವಿವದಾಮಹ ಅವರೊಡನೆ ಇವರೊಡನೆ ವಾದ ಮಾಡ್ತಾ ಇದ್ದಾರೆ. ಆದ್ರೆ ಕೊನೆಗೆ ಏನಾಗ್ತದೆ, ಅವರಿಬ್ಬರು ಒಂದೇ ಅಭಿಪ್ರಾಯಕ್ಕೆ ಬರ್ತಾರೆ. ಏನ್ ಅಭಿಪ್ರಾಯ ಅದು? ಕೊಟ್ಟು ಎನ್ನುವುದು ಇಲ್ಲವೇ ಇಲ್ಲ. ಅವರು ವಾದ ಮಾಡಲಿ, ನಾವು ಅವ್ರ ಜೊತೆ ವಾದ ಮಾಡೋದಿಲ್ಲ. ಅವ್ರು ವಾದ ಮಾಡೋದು ಬೇಕು ನಮಗೆ, ಯಾಕೆ ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ನಮ್ಮ ಸಿದ್ಧಾಂತವನ್ನು ಅವರೇ ಸಿದ್ಧ ಮಾಡ್ಕೋಬೇಕು. ಮಾತಾಡಿ ಬಿಟ್ಬಿಡಿ ಅವ್ರನ್ನ ಮಾತಾಡಲಿ. ಅತಃ ತಮ್ಮ ಅವಿವಾದಂ ವಿವಾದರಹಿತಂ ಪರಮಾರ್ಥ ದರ್ಶನಂ ಅನುಜ್ಞಾತಂ ಅಸ್ಮಾಭಿಃ ನಿಬೋಧತ. ಹೇ ಶಿಷ್ಯಾಃ, ಹೇ ಶಿಷ್ಯರೇ, ಅಸ್ಮಾಭಿಃ ನಮ್ಮಿಂದ ಏನಾಯ್ತೀಗ, ಇಂತಹ ಯಾವುದೇ ಪ್ರಕಾರ ವಿವಾದವು ನಮ್ಮಲ್ಲಿ ಇಲ್ಲದೇ ಇದ್ದರಿಂದಾಗಿ ಅಂತಹ ಪರಮಾರ್ಥ ದರ್ಶನವನ್ನು ಒಪ್ಪಿರುತ್ತೇವೆ, ನಾವು ಒಪ್ಪಿಕೊಂಡಿದ್ದೇವೆ, ಅದರಲ್ಲಿ ಯಾವ ವಿವಾದವೂ ಇಲ್ಲ. ಅವಿವಾದ ಇಂತಹ ಅದನ್ನು ಒಪ್ಪಿಕೊಂಡಿದ್ದರಿಂದಾಗಿ ನೀವು ತಿಳ್ಕೊಡ್ರಿ, ಏನು ಅದ್ವೈತವು ಇಂಥ ಸುಂದರವಾದ ಪಕ್ಷ ಅಂದರೆ, ಪಕ್ಷ ಅಂತ ಹೇಳಿದ ಪಕ್ಷ ಅದ್ವೈತ ಇಂಥ ಸುಂದರವಾದ ತತ್ವ ಅಂತಂದರೆ, ಈ ತತ್ವದಲ್ಲಿ ಒಳಗನೂ ವಿವಾದ ಇಲ್ಲ, ಹೊರಗಿನಿಂದಲೂ ಯಾವ ವಿವಾದವೂ ಇದಕ್ಕಿಲ್ಲ. ಹೊರಗಿನಿಂದ ಅಂದ್ರೆ ಇದಕ್ಕೆ ವಿರುದ್ಧವಾದವರು ಅಂತ, ಇದಕ್ಕೆ ವಿರುದ್ಧವಾದವರು ಯಾರೂ ಇಲ್ಲ. ಇದಕ್ಕೆ ವಿರುದ್ಧವಾದವರು ಯಾರೂ ಇಲ್ಲ ಅನ್ನುವ ಮಾತನ್ನ ಹೇ ಶಿಷ್ಯರೇ ನೀವು ತಿಳ್ಕೊಳ್ರಿ ಅಂತ ಈ ಶ್ಲೋಕದಲ್ಲಿ ಆ ಶಿಷ್ಯನ ಉದ್ದೇಶಿಸಿ ಗುರುಗಳು ಹೇಳ್ತಾರೆ. ಅಜಾತಸ್ಯ ಏವ ಧರ್ಮಸ್ಯ ಜಾತಿ ಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಧರ್ಮಃ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯ ಏವ ಧರ್ಮಸ್ಯ ಜಾತಿ ಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಧರ್ಮ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯ ಏವ ಧರ್ಮಸ್ಯ ವಾದಿನಃ ಜಾತಿಮಿಚ್ಛಂತಿ. ಎಲ್ಲ ವಾದಿಗಳು, ನಾವು ಯಾರ ಜೊತೆನೂ ವಾದಕ್ಕಿಳಿದಿಲ್ಲ, ಅದನ್ನ ನಾವು ಹೇಳಬಹುದು ಏನಂತೇಳಿ, ನಮ್ಮ ಹೊರತುಪಡಿಸಿರುವ ಎಲ್ಲ ವಾದಿಗಳು ಅಂತೇಳಿ. ನಾವು ವಾದಕ್ಕಿಳಿದಿಲ್ಲಲ್ಲ, ಆಮೇಲೆ ನಮ್ಮನ್ನು ಹೊರತುಪಡಿಸಿ ಎಲ್ಲರೂ ವಾದಿಗಳೇ. ಈ ವಾದಿಗಳೆಲ್ಲ ಏನ್ ಮಾಡಿದ್ದಾರೆ, ವಾದಿನಃ ಜಾತಿಂ ಇಚ್ಛಂತಿ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ತತ್ವದಲ್ಲಿ ಜಾತಿಯನ್ನ ಇಟ್ಕೊಂಡಿದ್ದಾರೆ. ಜಾತಿ ಅಂದ್ರೆ ಹುಟ್ಟು, ಹುಟ್ಟನ್ನ ಇಟ್ಕೊಂಡಿದ್ದಾರೆ. ಇವರೆಲ್ಲರೂ ತಮ್ಮ ತಮ್ಮ ಸಿದ್ಧಾಂತದಲ್ಲಿ ಹುಟ್ಟನ್ನ ಇಟ್ಕೊಂಡಿದ್ದಾರೆ. ವಾದ ಮಾಡ್ತಾ ಮಾಡ್ತಾ ಮಾಡ್ತಾ ಹುಟ್ಟನ್ನೋದು ಇಲ್ಲ ಅಂತ ತಾವೇ ಸಿದ್ಧಾಂತ ಮಾಡ್ತಿದ್ದಾರೆ. ನಮಗೊಂದು ಪ್ರಶ್ನೆ ಇದೆ, ಇವರಿಷ್ಟು ಜಗಳಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ, ಅಜಾತಹಾಗಿ ಅಮೃತ ಧರ್ಮ ಯಾವುದು ತನ್ನ ಧರ್ಮದಿಂದ ಅಜಾತವು ಅಮೃತವು ಆಗಿದೆಯೋ ಅದು ಮರ್ತ್ಯತಾಂ ಕಥಮೇಷ್ಯತಿ, ಅದು ಮರಣವನ್ನು ಹೇಗೆ ತಾನೇ ಹೊಂದಲಿಕ್ಕೆ ಸಾಧ್ಯ. ಯಾವುದು ತನ್ನ ಸ್ವಭಾವದಿಂದ ತನ್ನ ಸಹಜತೆಯಿಂದ ಅಜಾತ ಹುಟ್ಟುರಹಿತವಾಗಿದೆ, ಅಮೃತ ಮರಣರಹಿತವಾಗಿದೆ, ಅದು ಮರ್ತ್ಯತಾಂ ಕಥಮೇಷ್ಯತಿ, ಪುನಃ ಸಾಯುತ್ತದೆ ಪುನಃ ನಾಶವಾಗುತ್ತದೆ ಅನ್ನುವಂಥದ್ದು ಎಲ್ಲಿದೆ ಅನ್ನುವ ಈ ಮಾತನ್ನ ಅವರೇ ತಮ್ಮ ವಾದದಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಿದ್ಧಾಂತ, ಈ ಸಿದ್ಧಾಂತವನ್ನು ಅವರೇ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ವಾದಿನಃ ಜಾತಿಮಿಚ್ಛಂತಿ, ಅದನ್ನ ನೀವೀಗ ಆತ್ಮ ಅನ್ನೋ ಶಬ್ದದಿಂದ ಅದನ್ನು ಸೇರಿಸಿಕೊಂಡು ಮಾತಾಡಿದ್ರು ಚಿಂತೆ ಇಲ್ಲ. ವಾದಿಗಳು ಆತ್ಮನಿಗೆ ಹುಟ್ಟು ಇದೆ ಎನ್ನುವುದನ್ನ ಇಚ್ಛಂತಿ. ಯಾವ ಆತ್ಮ? ಅಜಾತಸ್ಯ ಏವ ಧರ್ಮಸ್ಯ, ತನ್ನ ಸಹಜತೆಯಿಂದ ಯಾವುದಕ್ಕೆ ಹುಟ್ಟು ಎನ್ನುವುದೇ ಇಲ್ಲವೋ ಅಂತಹ ಆತ್ಮನಿಗೆ ಅವರು ಏನನ್ನ ಇಚ್ಛಿಸ್ತಾರೆ, ಏನನ್ನು ಬಯಸ್ತಾರೆ, ಜಾತಿ ಇಚ್ಛಂತಿ, ಅವರು ಹುಟ್ಟನ್ನ ಬಯಸ್ತಾರೆ. ನಮಗೊಂದು ಸಣ್ಣ ಪ್ರಶ್ನೆ, ಜಿಜ್ಞಾಸ ಏನಂದ್ರೆ, ಯಾವುದು ಹುಟ್ಟವೇ ಇಲ್ಲವೋ, ಯಾವುದು ನಾಶವನ್ನು ಹೊಂದುವುದೇ ಇಲ್ಲವೋ, ಹುಟ್ಟು ನಾಶ ಎನ್ನುವುದರಿಂದ ರಹಿತವಾದ ಯಾವುದರ ಧರ್ಮ, ಯಾವುದರ ಸಹಜತೆ, ಯಾವುದರ ಸಹಜವಾದ ಸ್ವಭಾವವೇ ಇದು ಆಗಿದೆ. ಏನಾಗಿದೆ? ಹುಟ್ಟು ಸಾವು ರಹಿತ. ಅದು ಮರ್ತ್ಯತಾಂ ಕಥಮಿಷ್ಯತಿ, ಪುನಃ ಸಾಯುತ್ತದೆ ಅನ್ನೋ ಪ್ರಶ್ನೆಯಲ್ಲಿ ಬರುತ್ತದೆ. ಯಾವುದು ಅಮೃತವಾಗಿದೆ ಅದು ಮೃತವಾಗುತ್ತದೆ ಅನ್ನೋದು ಹೇಗೆ? ಹೌದು, ಜನ್ಮ ವೆತ್ತಿದ್ದೆಲ್ಲವೂ ಕೂಡ ಅದು ನಾಶವಾಗಲೇಬೇಕು. ಎಲ್ಲಿ ಜನ್ಮ ಇದೆಯೋ ಅಲ್ಲಿ ನಾಶ ಇದ್ದೇ ಇದೆ. ಜನ್ಮಿಸೇ ಇಲ್ಲಲ್ಲ, ಆತ್ಮನ ಜನ್ಮ ಆಗೇ ಇಲ್ಲ. ಪ್ರಶ್ನೆ ಇಲ್ಲದ ಬರ್ತದೆ. ಆದ್ರಿಂದ ಪ್ರಶ್ನೆ, ಕಥಂ ಮರ್ತ್ಯತಾಂ ಕಥಮೇಷ್ಯತಿ, ಮರಣವನ್ನು ಹೇಗೆ ತಾನೇ ಹೊಂದೀತು? ಯಾವುದು ಹುಟ್ಟೇ ಇಲ್ಲವೋ, ಯಾವುದು ಅಮೃತವಾಗಿದೆಯೋ, ಅದು ಸಾಯೋದು ಪ್ರಶ್ನೆ ಎಲ್ಲಿಂದ ಬರ್ತದೆ? ಈ ಮುಂಚಿತವಾದ ಶ್ಲೋಕಗಳಲ್ಲಿ ಇದರ ವ್ಯಾಖ್ಯಾನ ಆಗಿದೆ ಅಂತ. ಸದ್ ಅಸದ್ವಾದಿನಃ ಸರ್ವೇ ಅಪೀತಿ ಪುರಸ್ತಾತ್ ಕೃತಭಾಷ್ಯ ಶ್ಲೋಕ, ಪುರಸ್ತಾತ್ ಕೃತಭಾಷ್ಯ ಶ್ಲೋಕ. ಈ ಮುಂಚಿತವಾಗಿ ಈ ವಿಷಯದ ಮೇಲೆ ಭಾಷ್ಯವನ್ನು ಬರೆಯಲಾಗಿದೆ. ಮೊದಲೇ ಇಲ್ಲಿ ಮೊದಲೇ ಮೂರನೇ ಪ್ರಕರಣ ಇಪ್ಪತ್ತನೇ ಶ್ಲೋಕ, ಮೂರನೇ ಪ್ರಕರಣ ಇಪ್ಪತ್ತನೇ ಶ್ಲೋಕ. ಅಜಾತಸ್ಯೇವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತ ಹ್ಯಮೃತೋ ಭಾವ ಮರ್ತತಾಂ ಕಥಂ ಹರ್ಷ್ಯತಿ. ಸೇಮ್ ಶ್ಲೋಕ, ಅದಕ್ಕೆ ಅವ್ರು ಬರ್ತಾರೆ ಇಲ್ಲಿ ಏನು ಪುರಸ್ತಾತ ಕೃತ ಭಾಷ್ಯ ಶ್ಲೋಕ. ಈ ಶ್ಲೋಕದ ಮೇಲೆ ಮೊದಲೇ ಭಾಷ್ಯವನ್ನು ಬರೆಯಲಾಗಿದೆ. ಇಲ್ಲಿ ಭಾಷೆ ಇದೆ ನೋಡಿ, ಯಾವುದು ಹುಟ್ಟೇ ಇಲ್ಲವೋ ಯಾವುದು ಸಾವನ್ನು ಹೊಂದುವುದೇ ಇಲ್ಲವೋ ಅದಕ್ಕೆ ಹುಟ್ಟುವಿಕೆಯನ್ನು ಒಪ್ಪುತ್ತಾರಲ್ಲ ಇವೆಲ್ಲ ಅಡ್ಡವಾದಿಗಳು ಹಠವಾದಿಗಳು. ಹುಟ್ಟಿದ್ದೇ ಆಗಿದ್ದರೆ ಅದು ಮರಣವನ್ನು ಹೊಂದಿತು, ಹುಟ್ಟೇ ಇಲ್ಲ ಮರಣವೂ ಇಲ್ಲ. ಯಾವುದು ಸ್ವಭಾವದಿಂದ ಸದ್ರೂಪವಾಗಿದೆಯೋ ಅದು ಮರ್ತ್ಯವನ್ನು ಹೇಗೆ ತಾನೇ ಹೊಂದಿತು. ಭಾಷ್ಯ ಅದನ್ನು ಪುನಃ ಇಲ್ಲಿ ಯಾಕೆ ಬರೀಬೇಕು ಅಂತ ಆ ಭಾಷೆಯನ್ನು ಬರೀಲಿಕ್ಕೆ ಹೋಗಿಲ್ಲ. ಅರ್ಥ ಆಯ್ತಲ್ಲ ಈಗ ನಿಮಗೆ. ನ ಭವತ್ಯಮೃತಂ ಮರ್ತ್ಯಂ ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇರನ್ಯಥಾ ಭಾವಃ ಕಥಂಚಿತ್ ನ ಕಥಂಚಿತ್ ಭವಿಷ್ಯತಿ ಸ್ವಭಾವೇನಾಮೃತೋ ಯಸ್ಯ ಧರ್ಮೋ ಗಚ್ಛತಿ ಮರ್ತ್ಯತಾ ಕೃತಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ. ಒಂದು ಸಿಂಪಲ್ ಲಾಜಿಕಲ್ ಸಿದ್ಧಾಂತ ಏನು ಅಂದರೆ, ಅಮೃತಾಂ ಅಮೃತಂ ನ ಭವತಿ ಮರ್ತ್ಯಂ. ಯಾವುದು ಮರಣರಹಿತವಾಗಿದೆಯೋ ಅದು ಮರಣವನ್ನು ಹೊಂದುತ್ತದೆ ಅನ್ನುವಂಥದ್ದು ಇಲ್ಲ. ನಂಬರ್ ಒನ್ ಆಯ್ತಾ, ಯಾವುದು ಮರಣವನ್ನು ಹೊಂದುತ್ತದೆಯೋ ಅದು ಯಾವುದು ಮರಣವನ್ನು ಹೊಂದುವುದಿಲ್ಲವೋ ಅದು ಮರಣವನ್ನು ಹೊಂದುತ್ತೇನೆ ಅಂತದ್ದು ಅದು ಹೊಂದಿ ಬರೋದಿಲ್ಲ. ಏಕೆಂದ್ರೆ ಮರಣರಹಿತವಾಗಿದೆ. ಇನ್ನು ಯಾವುದು ಮರಣವು ಹೊಂದುತ್ತದೆಯೋ ಅದು ಅಮೃತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ನ ಮರ್ತ್ಯಂ ಅಮೃತಂ ತಥಾ ಅಸತಃ ಭಾವ ನ ವಿದ್ಯತೆ ಸತಃ ಅಭಾವ ನ ವಿದ್ಯತೆ. ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ಇದೆ ಎನ್ನುವುದು ಇಲ್ಲ, ಯಾವುದು ಇದೆಯೋ ಅದಕ್ಕೆ ಇಲ್ಲವೆನ್ನುವುದು ಇಲ್ಲ. ಮೊದಲನೇ ಪಕ್ಷ ಯಾವುದು ಇದೆಯೋ ಇಲ್ಲಿ ಇಲ್ಲಿ ಇಲ್ಲಿ ಮೊದಲನೇ ಪಕ್ಷ ಯಾವುದು ಯಾವುದು ಇದೆಯೋ ಅದಕ್ಕೆ ಇಲ್ಲವೆನ್ನುವುದು ಇಲ್ಲ. ಎರಡನೇ ಪಕ್ಷ ಯಾವುದು ಯಾವುದು ಇಲ್ಲವೋ ಅದಕ್ಕೆ ಇದೆ ಅನ್ನೋದು ಇಲ್ಲ. ಇದು ಪ್ರಕೃತಿಯ ಭಾವ. ಇದಕ್ಕೆ ಅನ್ಯತಾ ಭಾವ ನೀವು ವಿಚಾರ ಮಾಡ್ತಾ ಇದ್ದೀರಿ. ಏನಂತ, ಯಾವುದು ಇಲ್ಲವೇ ಇಲ್ವೋ ಅದು ಇದೆ, ಯಾವುದು ಇದೆಯೋ ಅದು ಇಲ್ವೇ ಇಲ್ಲ, ಯಾವ್ದು ಇದೆ ಅದು ಇದೆ, ಅದು ಇಲ್ವೇ ಇಲ್ಲ ಅಂತ ಯಾಕೆ ವಾದ ಮಾಡ್ತೀರಿ? ಯಾವ್ದು ಇಲ್ಲವೋ ಅದು ಇಲ್ಲ, ಅದನ್ನು ಇದೆ ಅಂತ ಯಾಕೆ ವಾದ ಮಾಡ್ತೀರಿ? ಗೊತ್ತಲ್ಲ, ಪ್ರಕೃತೇ ಅನ್ಯತಾ ಭಾವ ನ ಕಥಂಚಿತ್ ಭವಿಷ್ಯತಿ. ನೀವು ತದ್ವಿರುದ್ಧವಾಗಿ ಮಾತಾಡೋದ್ರಿಂದ, ಪ್ರವಚನ ಮಾಡೋದ್ರಿಂದ, ವ್ಯಾಖ್ಯಾನ ಮಾಡೋದ್ರಿಂದ ಅದು ಆಗಿ ಬರೋದಿಲ್ಲ. ನೀವು ಮಾತಾಡಿದ ಸತ್ಯ ಆಗೋದಿಲ್ಲ. ಸಿಂಪಲ್ ಆಗಿದೆ, ಗುರುತಿಸ್ರಿ. ಅದು ಇಲ್ಲವೋ ಅದು ಇಲ್ಲಪ್ಪ, ಯಾವ್ದು ಇದೆಯೋ ಅದು ಇದೆ, ಒಂದು ಕಡೆ ಹೇಳ್ತೀರಾ ಅಮೃತವಾಗಿದೆ ಅಂತ ಹೇಳ್ತೀರಾ, ಅದಕ್ಕೆ ಸಾವಿದೆ ಅಂತ ಹೇಳ್ತೀರಾ. ಅಮೃತವಾಗಿದೆ ಅದು ಸಾಯ್ತದೆ. ಇನ್ನೊಂದು ಕಡೆ ಹೇಳ್ತೀರಾ ಮರ್ತ್ಯಂ ಅಮೃತಂ ತತ, ಅದು ಅದು ನಾಶ ಇದೆ ಆದ್ರೆ ಅಮೃತವಾಗಿದೆ. ಇದು ಇನ್ನ ಚಂದ, ಇನ್ನ ಹೆಂಗ ಹೇಳ್ತಾ ಸತ್ತ ಮೇಲೆ ಅಮೃತತ್ವವನ್ನು ಹೊಂದುತ್ತಾರೆ. ಸತ್ತ ಮೇಲೆ ಅಮೃತತ್ವನ ಹೊಂದುತ್ತಾರೆ. ಹೆಂಗೆ ಇದರ ಅರ್ಥವನ್ನು ರಿಕನ್ಸೈಲ್ ಮಾಡ್ಕೋಬೇಕು, ಜಸ್ಟ್ ಟೆಲ್ ಮಿ. ಸ್ವಲ್ಪ ಸ್ವಲ್ಪ ಸೂಕ್ಷ್ಮ ಬುದ್ಧಿಯವರಿಗೆ ಉರುಳು ಹಾಕೋಬೇಕು ಅಂತ ಮನಸ್ಸಾಗ್ತದೆ. ಸತ್ತ ಮೇಲೆ ಎಲ್ಲ ಸರಿ ಹೋಗ್ತದೆ ಅವನಿಗೆ. ಯೂಸ್ಲೆಸ್ಗಳು ಮಾಡೋದೆಲ್ಲ ಮಾಡಿಬಿಟ್ಟು ಅವನು ಇಲ್ಲೇ ಇಲ್ಲ. ಈಗ ಇನ್ನೇನು ಸರಿ ಹೋಗೋದಿದೆ? ಹಂಗೆ ಅಮೃತತ್ವ ಅಂದ್ರೂ ಅಲ್ಲಿ ಮರಣದ ಪ್ರಶ್ನೆಯೇ ಇಲ್ಲ. ಎಲ್ಲಿ ಮರಣದ ಪ್ರಶ್ನೆ ಇದೆಯೋ ಅಲ್ಲಿ ಅಮೃತದ ಪ್ರಶ್ನೆಯೇ ಇಲ್ಲ. ಎಲ್ಲಿ ಮರಣ ಇದೆ ಅಲ್ಲಿ ಮರಣರಹಿತವಾದ ಪ್ರಶ್ನೆ ಇಲ್ಲ. ಎಲ್ಲಿ ಮರಣರಹಿತವಾಗಿದೆಯೋ ಅಲ್ಲಿ ಮರಣದ ಪ್ರಶ್ನೆ ಇಲ್ಲ. ನ ಭವತಿ ಅಮೃತಂ ಮರ್ತ್ಯಂ, ನ ಮರ್ತ್ಯಂ ಅಮೃತಂ ತಥಾ ಪ್ರಕೃತೇ ಅನ್ಯತಾ ಭಾವ ನ ಕಥಂಚಿತ್ ಭವಿಷ್ಯತಿ. ಎಂದಿಗೂ ಕೂಡ ಪ್ರಕೃತಿಯ ವಿರುದ್ಧವಾದಂತಹ ಇಂಥ ಮಾತುಗಳು ಭವಿಷ್ಯದಲ್ಲಿ ನಮಗೆ ಲಭ್ಯ ಇಲ್ಲ. ಅದನ್ನ ಸಿದ್ಧಾಂತವನ್ನ ಫೈನಲ್ ಮಾಡ್ತಾರೆ. ಸ್ವಭಾವೇನ ಅಮೃತ ಯಸ್ಯ, ಯಾವುದು ಸ್ವಭಾವದಿಂದ ಅಮೃತವೇ ಆಗಿದೆಯೋ ಮರಣರಹಿತವೇ ಆಗಿದೆಯೋ ಧರ್ಮ ಗಚ್ಚತಿ ಮರ್ತ್ಯತಾ. ಯಾವುದು ಸ್ವಭಾವದಿಂದ ಅಮೃತವೇ ಆಗಿದೆಯೋ ಅದು ಮರಣ ಹೊಂದುತ್ತದೆ ಅನ್ನುವಂತ ಈ ಮಾತು, ಇದು ಬರೀ ತೋರಿಕೆಯ ಮಾತೇ ವಿನಃ ವಾಸ್ತವಿಕತೆಯಿಂದ ಕೂಡಿದ್ದಲ್ಲ. ಹೀಗೆ ದೃಶ್ಯ ಅಲ್ಲೊಂದು ಸಣ್ಣದೊಂದು ತರ್ಕ ಇದೆ. ಏನು? ಸ್ವಭಾವದಿಂದ ಯಾವುದು ಅಮೃತವೇ ಆಗಿದೆಯೋ ಅದರ ಬಗ್ಗೆ ನೀವು ಮರ್ತ್ಯತಾಂ ಗಚ್ಚತಿ ಅಂತ ಹೇಳ್ತಿರಲ್ಲ, ಈ ಆಭಾಸದಲ್ಲಿ ಇದು ಆಭಾಸವಾದ ಹೇಳಿಕೆ, ಇದು ಸತ್ಯಾಂಶ ಏನೂ ಇಲ್ಲ ಇದರೊಳಗೆ. ಈ ಆಭಾಸದಲ್ಲಿ ಕೃತಕೇನ, ನೀವು ಮೊದಲು ಹೇಳಿದ ಅಮೃತತ್ವ ಕೃತಕ ಅಮೃತತ್ವ, ಸಹಜವಾದ ಅಮೃತತ್ವ ಅಲ್ಲ. ಹೀಗಾಗಿ ಭ್ರಮಿತವಾದ ಅಮೃತತ್ವ ನಿಮ್ಮದು. ಕೃತಕೇನ ಅಮೃತ ಅಮೃತ ಅಮೃತ ತಸ್ಯ ಕಥಂ ಸ್ಥಾಸ್ಯತೆ ನಿಶ್ಚಲ, ಅದು ಹೇಗೆ ತಾನೇ ನಿಲ್ಲಲಿಕ್ಕೆ ಸಾಧ್ಯ? ವಾದ ವಿವಾದದಲ್ಲಿ ಅದು ನಿಲ್ಲೋದಿಲ್ಲ. ಅದಕ್ಕೆ ಯಾವ ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಯಾವ ಫೌಂಡೇಶನ್ ಇಲ್ಲ, ಅದಕ್ಕೆ ಯಾವುದೇ ತಳಪಾಯ ಇಲ್ಲ, ಅದು ನಿಲ್ಲೋದಿಲ್ಲ. ಆ ವಾದ ನಿಲ್ಲೋದಿಲ್ಲ. ಯಾಕೆ? ಮರಣರಹಿತವಾದದ್ದು ಮರಣಿಸುತ್ತದೆ. ಕಾಕ ಬಾತ್ಕರ ಬೇಸ್ಲೆಸ್ ಅಂತ ನಾವು ಇಂಗ್ಲಿಷ್ ಹೇಳ್ತೀವಿ. ಬೇಸ್ಲೆಸ್, ನಿನ್ನ ಎಲ್ಲ ಹೇಳಿಕೆಗಳು ಯಾವುದೇ ಸ್ಟ್ಯಾಂಡ್ ಅದಕ್ಕಿಲ್ಲ. ಕೃತಕೇನ ಅಮೃತ ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲ, ಅಂತವರ ಮತದಲ್ಲಿ ಅದು ಹೇಗೆ ತಾನೇ ಸ್ಟ್ಯಾಂಡ್ ಆದೀತು, ನಿಂತ್ಕೊಂಡಿತು? ಸೊಂಟನೇ ಇಲ್ಲ, ಕಾಲು ಇಲ್ಲ, ಪಾದನೂ ಇಲ್ಲ, ಎಲ್ಲ ಇದ್ದು ಸೊಂಟನೇ ಇಲ್ಲ ಅಂದ್ರೆ ಏನು ಉಪಯೋಗ? ನಿಲ್ಲಿಸಪ್ಪ, ಹೆಂಗ್ ನಿಲ್ಲಿಸ್ತೀನಿ? ಉಕ್ತ ಅರ್ಥಾನಾಂ ಶ್ಲೋಕಾನಾಂ ಇಹ ಉಪನ್ಯಾಸಃ ಪರವಾದಿ ಪಕ್ಷಾಣಾಂ ಅನ್ಯೋನ್ಯ ವಿರೋಧ ಖ್ಯಾಪಿತ ಅನುಮೋದನ ಪ್ರದರ್ಶನಾರ್ಥಃ. ಈ ಮೇಲೆ ಹೇಳಿರುವ ಈ ಶ್ಲೋಕಗಳು ಹೇಳಿದ ಶ್ಲೋಕಗಳನ್ನೇ ಪುನಃ ಹೇಳಿದ್ದರಿಂದಾಗಿ ಯಾಕೆ ಹಿಂಗೆ ಮಾಡಿದಂದ್ರೆ ಈ ಇತರ ಅನ್ಯ ಪರವಾದಿ ಪಕ್ಷಾಣ ಈ ಇತರ ಅನ್ಯೋನ್ಯ ವಿರೋಧಿಸ್ತಾ ಇರುವಂತಹ ಪ್ರತಿಪಕ್ಷಗಳೇನಿವೆಯೋ ಇವರಿಗೆ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ಆದ್ರೆ ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೆ. ಉಕ್ತ ಅರ್ಥಾನಾಂ ಶೋಕಾನಾಂ ಇಹ ಉಪನ್ಯಾಸ ಪರವಾದಿ ಪಕ್ಷಾಣಾಂ ಅನ್ಯೋನ್ಯ ವಿರೋಧ ಖ್ಯಾಪಿತಾನಾಂ ಖ್ಯಾಪಿತ ಅನುಮೋದನ ಪ್ರದರ್ಶನಾರ್ಥ. ಒಬ್ಬರೊಬ್ಬರು ವಿರೋಧವಾಗಿ ಏನು ಮಾತಾಡ್ತಾ ಇದ್ದಾರೆ ಅವರು ಒಪ್ಪಬೇಕು, ನಮ್ಮ ಮಾತನ್ನು ಒಪ್ಪಬೇಕು ಅನ್ನುವ ಮಟ್ಟಕ್ಕೆ ನಾವು ಅವರಿಗೆ ತಿಳಿಸಿ ಹೇಳಬೇಕಾಗ್ತದೆ. ಆದ್ದರಿಂದ ರಿಪೀಟ್ ಮಾಡಿದ್ದೀವಿ. ಕಾರಿಕಾ ಬರ್ತಾರಲ್ವಾ, ಇದೆಲ್ಲ ಕಾರಿಕ, ನಾವು ಅಭ್ಯಾಸ ಮಾಡ್ತಾ ಇರೋದು. ಇದು ಮೂಲ ಉಪನಿಷತ್ ಮುಗಿದೋಗ್ಬಿಡ್ತು, ಗೊತ್ತದಲ್ಲ ನಿಮಗೆ. ಮೂಲ ಉಪನಿಷತ್ ಆವಾಗಲೇ ಮುಗಿದೋಗ್ಬಿಡ್ತು, ಬರೀ 12 ಶ್ಲೋಕ ಅದು ಆಗಮ ಪ್ರಕರಣ ಅನ್ನೋದು ಮುಗಿದೋಗ್ಬಿಡ್ತು. 1, 2, 3 ಶ್ಲೋಕ ಕೂಡಿ ಒಂದು ಆಗಮ ಪ್ರಕರಣ, ಮತ್ತು 4, 5, 6, 7 ಕೂಡಿ ಒಂದು ಆಗಮ ಪ್ರಕರಣ, ಹಿಂಗೆ ಮಾಡಿಬಿಟ್ಟು 12 ಶ್ಲೋಕ ಮುಗಿಸ್ಬಿಟ್ಟು ಅಲ್ಲಿಗೆ ಆಗಮ ಪ್ರಕರಣ ಮುಗಿದು. ಮುಂದೆ ಬಂದದ್ದು ಇವು ಕಾರಿಕ ಅಲ್ಲ, ಅದರೊಳಗೆ ಕೂಡ ಕಾರಿಕ ಇದೆ. ಆಗಮ ಕಾರಿಕ ಅಂತ ಬಂದಿದೆ ನೋಡಿ, ಆಗಮ ಕಾರಿಕ ಅಂತ ಬಂದಿದೆ. ಸೊ ನಾವು ಈಗ ಉಳಿದ ಪ್ರಕರಣಗಳ ಅಭ್ಯಾಸದೊಳಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಏನು ಅಂತಂದರೆ ನಾವು ಮಾಡೋದೇನು ಇಲ್ಲ, ಅವರನ್ನ ಒಪ್ಪಿಸ್ಬೇಕಾಗಿದಷ್ಟೇ. ಆದ ಕಾರಣ ಹೇಳಿದ ಶ್ಲೋಕಗಳನ್ನ ಪುನಃ ನಾವು ಹೇಳ್ತಾ ಇದ್ದೀವಿ. ಯಸ್ಮಾತ್ ಲೌಕಿಕ್ಯಪಿ ಪ್ರಕೃತಿ ನ ವಿಪರ್ಯೇತಿ ಕಾಸೌ ಇತಿ ಆಹ. ಇನ್ನು ಲೌಕಿಕರ ದೃಷ್ಟಿಯಿಂದ ಕೂಡ ಪ್ರಕೃತಿಯು ತನ್ನ ವಿರುದ್ಧ ಸ್ವಭಾವನ ಸಹಿಸೋದಿಲ್ಲ. ಈಗ ಹೇಳ್ತಾರೆ ನೋಡಿ, ಇದು ಇದು ಎಂದು ಒಪ್ಪುವಂತ ಮಾತೇ ಅಲ್ಲ. ಸುಮ್ಮನೆ ಬ್ಯಾಂದ್ರೆ ಎಲ್ಲರೂ ಬ್ಯಾ ಅಂತಾರಷ್ಟೇ. ಏನ್ರಿ ಅವ್ರಿಗೆ 170 ವರ್ಷ, ಪುನಃ ಹಲ್ಲು ಬಂದಾವೆ, ಪುನಃ ಬ್ಲ್ಯಾಕ್ ಹೇರ್ ಬಂದಾವೆ ಅಂತೆಲ್ಲ ಹೇಳ್ತಾರೆ. ಇದು ಪ್ರಕೃತಿ ವಿರುದ್ಧ. ಇದು ನೀವು ಅನಲಿಟಿಕಲ್ ವ್ಯಕ್ತಿಗಳಾಗಿದ್ರೆ ಇಂಥ ಮಾತುಗಳನ್ನು ಒಪ್ಕೊಳ್ಳೇಬಾರದು. ಕಿವಿ ಮುಚ್ಕೊಂಡ್ಬಂದ್ಬಿಡ್ಬೇಕು, ಹೇಳ್ತಾರೆ ಅವ್ನು ಹೇಳ್ಕೊಳ್ಳಿ. ಸುಮ್ಮನೆ ಅವ್ರ ಜೊತೆ ನಿಂತ್ಕೊಂಡು ವಾದ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಏಕೆಂದರೆ ಅವರು ಅಷ್ಟು ಶ್ರದ್ಧೆಯಲ್ಲಿ ಅಷ್ಟು ಅಂಧರಾಗಿರ್ತಾರೆ. ಅಂಧಶ್ರದ್ಧ ಅಲ್ಲ, ಶ್ರದ್ಧೆಯಲ್ಲಿ ಅಂಧರಾಗಿರ್ತಾರೆ. ಅವ್ರ ಹತ್ರ ಏನು ಮಾತಾಡ್ತೀರಿ? ಹೂಗುಡ್ಬೇಡ್ರಿ, ಹಾಗುಡ್ಬೇಡ್ರಿ, ಯಾಕಂತ ಕೇಳಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಬಂದ್ಬಿಡ್ರಿ. ಬಹಳ ಕಷ್ಟದಿದು. ಪ್ರಕೃತಿಗೆ ವಿರುದ್ಧವಾದದ್ದನ್ನು ಯಾವುದೂ ಕೂಡ ಪ್ರಕೃತಿ ಸಹಿಸೋದಿಲ್ಲ. ಉಪನ್ಯಾಸ ಕೇಳ ಸಾಕು, ಹೌದೇನೋ? ಅದು ಏನ್ ನಡೀತಾವೋ, ಅದು ಏನ್ ಕಾಲು, ಅದು ಏನ್ ಬೆನ್ನು, ಅದು ಏನ್ ಕೈ, ಒಂದರ ದಿನ ಅವು ಚಂದ ಕಂಡವನ. ನಾವ್ ವೇಟ್ ಮಾಡ್ಲಿಕ್ಕಿರ್ತೀನಿ, ನಾ ಡಿಸಪಾಯಿಂಟ್ ಮಾಡಂಗಿಲ್ಲ. ಇನ್ನೂ 6 ತಿಂಗಳ, 1 ವರ್ಷ ವೇಟ್ ಮಾಡ್ತೀನಿ ಬೇಕಾದ್ರೆ. ಒಟ್ಟು ಚಂದ ಕಾಣ್ಬೇಕು. ಅದಕ್ಕೆ ಹೇ ರಾಮ, ಎನಿವೇ ಪೌಡ್ರ ಹಚ್ಚಿಕೊಂಡು ಯಾರ್ಯಾರು ಮನುಷ್ಯರು ಚಂದ ಕಾಣೋ ಪ್ರಯತ್ನ ಮಾಡ್ತಾವರೆಲ್ಲ ಭೀಮ್ಯ ರಾಮ್ಯ ಸೋಮ್ಯ. ಒಳಗೆ ಏನೇನು ಆಗ್ತದೆ ಯಾರಿಗೆ ಗೊತ್ತ್ರಿ? ನಮ್ಗೆ ಗೊತ್ತಿರೋದ ನಾವು ಅದನ್ನ ಯಾಕೆ ವಿಚಾರ ಮಾಡಬೇಕು? ಅದನ್ನ ಈಗ ಸಿದ್ಧ ಮಾಡಿ ತೋರಿಸ್ತಾರ, ಪೌಡರ್ ಹಾಕಿ ಚಂದ ಮಾಡಬೇಕು. ಯಸ್ಮಾತ್ ಕಾರಣ, ಯಾಕೆ ನಾವು ಈ ಮಾತನ್ನು ಇಷ್ಟು ನಿಖರವಾಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಲೌಕಿಕ್ಯ ಅಪಿ ಪ್ರಕೃತಿ ನ ವಿಪರೀತಿ, ಲೌಕಿಕವಾಗಿ ನೋಡಿದರೂ ಕೂಡ ಪ್ರಕೃತಿಯು ತನ್ನ ವಿರುದ್ಧವಾದದ್ದನ್ನು ಸಹಿಸೋದಿಲ್ಲ. ನೋಡಿದರೆ ನ ವಿಪರ್ಯೇತಿ, ಸಹಿಸುವುದಿಲ್ಲ. ಪ್ರಕೃತಿಯು ಕೂಡ ತನ್ನ ಸಹಜತೆಗೆ ವಿರುದ್ಧವಾದದ್ದನ್ನು ಸಹಿಸುವುದಿಲ್ಲ. ಕಾಸೋ ಇತಿ, ಅದು ಯಾವುದು ಅಂತ ಕೇಳಿದ್ದೆ ಆದರೆ ಹೇಳ್ತೇವೆ. ಕೇ ಸಾಂಸಿದ್ಧಿಕಿ ಸ್ವಾಭಾವಿಕಿ ಸಹಜ ಅಕೃತಾಚಯ ಪ್ರಕೃತಿಸ್ಸೇತಿ ವಿಜ್ಞೇಯ ಸ್ವಭಾವಂ ನ ಜಹಾತಿಯ. ಸಾಂಸಿದ್ಧಿಕಿ ನಂಬರ್ ಒನ್, ಸ್ವಾಭಾವಿಕಿ ನಂಬರ್ ಟೂ, ಸಹಜ ನಂಬರ್ ತ್ರೀ, ಅಕೃತಾಚ ನಂಬರ್ ಫೋರ್. ಇವು ಯಾವೂ ತಮ್ಮ ಸ್ವಭಾವವನ್ನು ಬಿಟ್ಟುಕೊಡುವುದಿಲ್ಲ, ಅದನ್ನ ಪ್ರಕೃತಿ ಅಂತ ಕರೆಯಬೇಕು. ಸ್ವಭಾವನ್ನ ಜಹಾತಿಯ, ಇವ್ಯಾವೂ ತಮ್ಮ ಸ್ವಭಾವವನ್ನು ಬಿಟ್ಟುಕೊಡುವುದಿಲ್ಲ, ಆದ್ದರಿಂದ ಅವರು ಏನನ್ನು ಕರಿಬೇಕು? ಪ್ರಕೃತಿ ಅಂತ ಕರಿಬೇಕು. ಓಂ ತತ್ಸತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜಿ ಕೀ. ಓಂ ಜಯ ಶ್ರೀ ಜಯ ಶ್ರೀ ದಾನಂದ್ ಜಿ.